ಮನಸ್ಸು ವಾಕು ಪ್ರಾರಂಭಿಸಿದೆ. ಇಲ್ಲಿ ಮನಸ್ಸು ಅಂದ್ಬಿಟ್ಟು ಉಳಿದದಲ್ಲಿ ಇದೇ ಮನುಷ್ಯನ ಬದುಕಿನ ಜೀವನ ಸಂಪತ್ತು. ಹಾಗಾಗಿ ಅದು ತತ್ವದ ರೂಪ. ಕೊನೆಗೆ ಸ್ತ್ರೀಯಲ್ಲಿರತಕ್ಕಂತಹ ಅನಿರುದ್ಧ ರೂಪದಲ್ಲಿ ಅದರ ನಿರ್ವಚನ ಕೆಲವು ಹೇಳಿದ್ದೇನೆ ನಾನು. ಉಪಸ್ಥ ಅನ್ನುವ ಎತ್ತರದಲ್ಲಿ ಇರುವ ಸಮೀಪದಲ್ಲಿ ಇರುವಂತಹ ಸಕಾಯ ಎಲ್ಲ ಸಮೀಪದಲ್ಲೂ ಅತ್ಯಂತ ಹತ್ತಿರದಲ್ಲಿ ತದೇವ ಅಂತಿಗ ಮಂತಿಗ ಎಲ್ಲಕ್ಕೂ ಅತ್ಯಂತ ಸಮೀಪದಲ್ಲಿ ಇರ್ತಕ್ಕಂಥ ಮತ್ತು ಎಲ್ಲರಿಗಿಂತ ಎತ್ತರದಲ್ಲಿರುವವನು. ಹಾಗಾಗಿ ಅವನು ಎಲ್ಲರ ಹತ್ತಿರ ಇದ್ದಾನೆ, ಅದರ ಎರಡಕ್ಕಿಂತ ಎತ್ತರವಾಗಿದ್ದಾನೆ. ನಮ್ಮ ಹತ್ತಿರ ಇದ್ದರೂ ಎರಡಕ್ಕಿಂತ ಎತ್ತರ ಅವನು. ಹೀಗೆ ಭಗವಂತನನ್ನ ಅನಿರುದ್ಧ ನಾರಾಯಣ. ಅದ ನಂತರ ಬರತಕ್ಕಂತಹ ಶಬ್ದ ಇದು ಉಪಮಂತ್ರ ಇದೆ. ಉಪಮಂತ್ರಣ ಉಪಮಂತ್ರಣ ಅಂತಂದ್ರೆ ಸರಸ ಸಂಭಾಷಣೆ, ಜತೆಯಾಗಿ ಕೂತು ಮಾತನಾಡುವುದು ಅಷ್ಟೇ ಅರ್ಥ. ಉಪಮಂತ್ರಣ ಗ್ರಂಥ ಉಪಮಂತ್ರಣವನ್ನ ಮಾಡುವವನಾದ್ದರಿಂದ, ನಮ್ಮ ಕೈಯಲ್ಲಿ ಮಾಡಿಸುವವನಾದ್ದರಿಂದ ಉಪಮಂತ್ರಣ ನಾಮಕನಾಗಿರ್ತಕ್ಕಂಥದ್ದು ಅದು. ಅದು ಪ್ರವಾಸ ಆಮೇಲೆ ಬರತಕ್ಕಂತಹ ಶಕ್ತಿಯಲ್ಲಿ ರಾತ್ರಿ ಬೆಳಿಗ್ಗೆ ಬೆಳಿಗ್ಗೆ ಯೋನಿ ಇದೆ. ಯೋನಿ ಯೋನಿ ಅಂದ್ರೆ ಎರಡನ್ನ ಜೋಡಿಸುವಂತಹ ಶಕ್ತಿ ಅಂತ, ಸಂಯೋಜನೆ ಬೆಸೆಯುವ ಶಕ್ತಿ ಅಂತ. ಸಮಸ್ತ ವಿಶ್ವವನ್ನು ಬೆಸೆಯುವನಾದ್ದರಿಂದ ಮತ್ತು ಆ ಅನುಷ್ಠಾನದಲ್ಲಿ ಸ್ತ್ರೀ ಪುರುಷರನ್ನು ಬೆಸೆಯುವನಾದ್ದರಿಂದ ಅವರಿಗೆ ಶಬ್ದ. ಆಮೇಲೆ ಇದು ಅಂತಃಕರೋತಿ, ಎಲ್ಲದರ ಎಲ್ಲ ವಸ್ತುವನ್ನು ತನ್ನ ಒಳಗೆ ಇಟ್ಟುಕೊಂಡವ ಅಂತಃಕರೋತಿ ಅಂತಃಕರ ಅಂತ ಎಲ್ಲವನ್ನು ತನ್ನ ಮೊದಲದಲ್ಲಿ ಇಟ್ಟುಕೊಂಡವನು ಮತ್ತು ಆ ಕ್ರಿಯೆಯಲ್ಲಿ ಅಂತಃಕರಣ ಕ್ರಿಯೆಯನ್ನು ಮಾಡುವನು. ಅದರಿಂದ ಅವನ ಅಂತಃಕರ ಶಬ್ದ ಮನುಷ್ಯ. ಕೊನೆಗೆ ಅಭಿನಂದ, ಅಭಿನಂದ ಅಂದ್ರೆ ಆನಂದ, ಅದು ಸಹಜವಾಗಿ ಬರುವಂತಹ ಹೆಸರು ಆನಂದ ಸ್ವರೂಪನಾದ್ದರಿಂದ ಅಭಿನಂದನ ಮನುಷ್ಯ, ಆನಂದವನ್ನು ಕೊಡುವನಾದ್ದರಿಂದ ಅಭಿನಂದನ ಮನುಷ್ಯ. ಅದು ಅನಿರುದ್ಧ ಅನಿರುದ್ಧ. ಹೀಗೆ ಈ ರೂಪಗಳ ನಿರ್ವಚನವನ್ನ ನಾವು ನೋಡಿ ಆದ್ಮೇಲೆ ಇನ್ನು ಉಳಿದ ಪ್ರಶ್ನೆಗಳಿಗೆ ಅದಕ್ಕೆ ಉತ್ತರ ಕೊಟ್ಟ. ಎರಡನೇ ಇರತಕ್ಕಂಥದ್ದು ದೇವಯಾನ ಮತ್ತು ಚಿತ್ರಯಾನಗಳು. ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡುವುದಿಲ್ಲ, ವಿಷಯದ ಡೆವಲಪ್ಮೆಂಟ್ಗೆ ಸರಿಯಾಗುತ್ತದೆ. ಇದಾಯ್ತು, ಈ ಉಪಾಸನೆಯನ್ನು ಮಾಡಿದವ ದೇವಯಾನದಲ್ಲಿ ಹೋಗ್ತಾನೆ, ಅದಕ್ಕೋಸ್ಕರ ದೇವಯಾನ ಬಗ್ಗೆ ಹೇಳ್ತಾನೆ. ಇದು ಮಾಡದೆ ನಮ್ಮ ಚಿತ್ರಯಾನ ಮತ್ತೆ ಹೇಗೆ ದೇವಯಾನ ಚಿತ್ರಯಾನ ಬಗ್ಗೆ ವಿವರವನ್ನು ಕೊಡ್ತಾನೆ. ತದ್ಯೇ ಇದ್ದಂ ವಿದುಹು ಈಚ ಅರಣ್ಯೇ ಶ್ರದ್ಧಾ ತಪೈ ಉಪಾಸತೆ ತೇ ಅರ್ಚಿಷಂ ಅಭಿ ಸಂಭವಂತಿ ಅರ್ಚಿಷೋ ಆಹಃ ಅರ್ಥನಃ ಅಪೂರ್ಯಮಾನ ಪಕ್ಷಂ ಅಪೂರ್ಯಮಾನ ಪಕ್ಷಾಭ್ಯಾನ್ ಶಬದಂಗೇತಿ ಮಾತಾನ್ ತಾನ್ ಪ್ರತ್ಯ ಸಂವತ್ಸರಂ ಸಂವತ್ಸರಾದ ಆದಿತ್ಯಂ ಆದಿತ್ಯ ಚಂದ್ರಮಸಂ ಚಂದ್ರಮಸೋ ವಿದ್ಯುತಂ ಸತ್ಪುರುಷೋ ಮಾನವ ಸಯೇ ನಾನ್ ಬ್ರಹ್ಮ ಸಮಿತಿ. ಇದು ಹಿಂದೆ ಕೂಡ ಬಂದಿದೆ, ಇಡೀ ಶಬ್ದರಿಗೆ ಇದೆ ಬಂದಿದೆ. ಇದರಲ್ಲಿ ವಿಶೇಷ ಏನಂದ್ರೆ ನನಗೆ ನಾವು ಆಗ ಬೆಳಿಗ್ಗೆ ನೋಡಿದಂತಹ ವಿದ್ಯೆ ಅದರಲ್ಲಿ ಭಗವಂತನ ರೂಪಗಳ ಅನುಸಂಧಾನ ಇಲ್ಲದೆ ಇದ್ದರೆ ಅದು ಬರೀ ಒಂದು ದೈಹಿಕ ಕ್ರಿಯೆ ವರ್ಣನೆ ಆಯಿತು, ಅದು ಮೋಕ್ಷ ಸಾಧನ ಅವನೇ ಆಗಿ ಇಲ್ಲೇ ಅಂತಾರೆ. ಅದು ಈ ಮಾತನಾಡೇ ಇದ್ದು ಯಾರು ಈ ಪಂಚಾಂತರಿ ವಿದ್ಯೆಯನ್ನು ಕುರಿತು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಅದು ಮೋಕ್ಷ ಸಾಧನ ವಿದ್ಯೆ ಆಗ್ಬೇಕಾಗಿದ್ರೆ ಅದರ ಹಿಂದೆ ಪರ್ವದ ಅನುಸಂಧಾನ ಇರಲೇಬೇಕು ಅನ್ನೋದಕ್ಕೆ ಈ ಮಾತು. ತದ್ಯೇ ಇದ್ದು ಯಾರು ಈ ರೀತಿ ತಿಳ್ಕೊಂಡು ಬದುಕಿನಲ್ಲಿ ಪಂಚಾಂತರಿಯನ್ನು ಉಪಾಸನೆ ಮಾಡ್ತಾರೆ ಅವರು ಪ್ರತಿಯೊಂದು ಕ್ರಿಯೆ ನಾವು ಮಾಡತಕ್ಕಂಥ ಪ್ರತಿಯೊಂದು ಕ್ರಿಯೆ ಇದೆ ಆ ಒಂದೊಂದು ಅನುಷ್ಠಾನದಲ್ಲೂ ಭಗವಂತ ಇದ್ದು ಅದು ಭಗವಂತನೇ ಮಾಡುವ ಕ್ರಿಯೆ ಆಗಿಬಿಡುತ್ತೆ. ಅವಾಗ ನಮ್ಮ ಅಹಂಕಾರ ಮಮಕಾರಗಳು ಹೊರಟೋಗುತ್ತಾರೆ. ಆ ಅನುಸಂಧಾನದಿಂದ ಒಂದು ಹೊಸ ಆಯಾಮ ಬಂದುಬಿಡ್ತದೆ. ನಾವು ಮಾಡತಕ್ಕಂಥ ಎಲ್ಲ ಕ್ರಿಯೆ ಹೇಗೆ ನಾವು ಊಟ ಮಾಡತಕ್ಕಂಥ ಕ್ರಿಯೆ ಅದು ಪ್ರಾಣದೇವರ ಅನ್ನ, ನಾವು ಆಪೋಷಣ ತೆಗೆದುಕೊಳ್ತಕ್ಕಂಥದ್ದು ಪ್ರಾಣದೇವರ ಬಟ್ಟೆ, ಅದಕ್ಕೋಸ್ಕರ ಆಪೋಷಣ ತಗೊಂಡು ಪ್ರಾಣಾಯಿಸುವ ಅಂತ ತಗೊಂಡು ನಾವು ಆಹಾರ ತಗೊಂಡೇವು ಅನ್ನುವಾಗ ಅದು ಪ್ರಾಣನಿಗೆ ಆಹುತಿ ಪ್ರಾಣಾತ್ಮಕೋತ್ತರ ಆಗುತ್ತೋ ಹಾಗೆ ಈ ಒಂದು ಮನುಷ್ಯನ ಒಂದು ಸಹಜವಾದ ದಂಪತ್ಯ ಕ್ರಿಯೆ ಕೂಡ ಪಂಚರೂಪಿಯಾದ ಭಗವಂತನ ಆರಾಧನೆ ಆಗ್ತದೆ. ಆದ್ದರಿಂದ ಇದು ಒಂದು ರೀತಿಯಲ್ಲಿ ಇದಕ್ಕೋಸ್ಕರವೇ ಆಚಾರ್ಯರು ಇವರು ಮಾತನಾಡ್ತಾರೆ. ಬೇರೆ ಆಚಾರ್ಯರು ಬರುವ ತನಕ ಬೇರೆ ಮತಾಚಾರ್ಯರಲ್ಲಿ ಒಂದು ಗೊಂದಲ ಇದೆ. ಏನಂದ್ರೆ ಅವರು ಗ್ರಹಸ್ಥರಿಗೆ ಮೋಕ್ಷ ಇಲ್ಲ ಅಂತ ಅವರಿಗೆ ಮೋಕ್ಷ ಸನ್ಯಾಸಿಗಳಿಗೆ ಮಾತ್ರ ಬಹಳ ಆಶ್ಚರ್ಯ ಅಂದ್ರೆ ಶಂಕರಾಚಾರ್ಯ ಪ್ರಕಾರ ಗಾರ್ಹಸ್ಥ್ಯವು ಸುಳ್ಳು ಸನ್ಯಾಸವು ಸುಳ್ಳು. ಆದರೆ ಮೋಕ್ಷ ಸಿಗಬೇಕಾಗಿದ್ರೆ ಗೃಹಸ್ಥರಿಗೆ ಮೋಕ್ಷ ಇಲ್ಲ, ಅವ್ರು ಸನ್ಯಾಸ ತಗೊಂಡ್ರೇನೆ ಮೋಕ್ಷ ಅಂತ ಹೇಳಿದ್ರು. ಆದ್ರೆ ಈ ಉಪಾಸನೆ ಗತಿಯನ್ನು ಇದು ಗೃಹಸ್ಥರು ಮಾಡಬೇಕಾದಂತಹ ಉಪಾಸನೆ, ಪಂಚಾಯತ್ ವಿಧಿ ಸನ್ಯಾಸಿಗಳಲ್ಲ. ಆದ್ರೆ ಇದನ್ನು ಉಪಾಸನೆ ಮಾಡಲು ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಖಂಡಿತವಾಗಿ ಮೋಕ್ಷ ಸಿಗಲೇಬೇಕಾಗ್ತದೆ. ಇಂತ ಅನೇಕ ಸೂಕ್ಷ್ಮಗಳಿವೆ. ಯೋಚನೆ ಮಾಡಿದ ಆಚಾರ್ಯ ಯಾಕೆ ಹೇಳಿದ್ರು ಅದನ್ನ ಅಂತ ಅನ್ನೋದನ್ನ ಆಚಾರ್ಯ ತನಕ ಎಲ್ಲರೂ ಸನ್ಯಾಸ ಯೋಗಾದ್ಯತೆ ಶುದ್ಧ ತತ್ವ ಗಟ್ಟಿ ಸನ್ಯಾಸ ತಗೊಂಡವರಿಗೆ ಮಾತ್ರ ಮೋಕ್ಷ ಆಗ್ತದೆ, ಗೃಹಸ್ಥರಿಗೆ ಮೋಕ್ಷ ಇಲ್ಲ ಅಂತ. ಆಚಾರ್ಯ ಬಂದವರು ಅದು ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ರು. ಎಲ್ಲ ಸನ್ಯಾಸಿಗಳಿಗೆ ಮೋಕ್ಷ ಆಗುವುದಿಲ್ಲ, ಎಲ್ಲ ಗೃಹಸ್ಥರಿಗೆ ನರಕವೂ ಆಗುವುದಿಲ್ಲ ಅಂತ. ಯೋಗ್ಯರಾದ ಗೃಹಸ್ಥರಿಗೂ ಮೋಕ್ಷ ಆಗುತ್ತೆ, ಅಯೋಗ್ಯರಾದ ಸನ್ಯಾಸಿಗಳಿಗೂ ನರಕ ಆಗುತ್ತೆ. ಆದ್ರಿಂದ ಯೋಗ್ಯತೆ ಮುಖ್ಯವಾದ ಏನು ಬಟ್ಟೆ ಕೆಂಪು ಬಟ್ಟೆ ಕೊಟ್ಟಿದ್ದಾನೋ ಬಿಳಿ ಬಟ್ಟೆ ಕೊಟ್ಟಿದ್ದಾನೋ ಮೋಕ್ಷ ಅಲ್ಲ. ಸನ್ಯಾಸಿಗಳು ತಾನು ಸಹ ಸನ್ಯಾಸ ತಗೋಬಹುದು. ಶಂಕರಾಚಾರ್ಯರು ಸನ್ಯಾಸ ತಗೊಂಡಿದ್ರು, ಅವ್ರನ್ನು ಅವ್ರ ಸಾಧಕರು ಒಪ್ಪುದಿಲ್ಲ ಆಚಾರ್ಯರು. ಅಂದ್ರೆ ಸನ್ಯಾಸ ತಗೊಂಡವರೆಲ್ಲ ಯೋಗ್ಯರಲ್ಲ, ಗೃಹಸ್ಥರೆಲ್ಲ ಅಯೋಗ್ಯರು. ಇದು ಆಚಾರದ ಯೋಗ್ಯತೆ ಅನ್ನುವಂತಹ ಗ್ರಂಥರಂಗದ ಸಾಧನೆ ಸಂಬಂಧಪಟ್ಟದ್ದು ಹೊರತು ಅವರ ಆಶ್ರಮ ಯಾವುದು ಅನ್ನೋದು. ಕೆಲವರು ಬ್ರಹ್ಮಚರ್ಯದಿಂದ ಸಾಧನೆ ಮಾಡುವುದು, ಕೆಲವರು ಗಾರ್ಹಸ್ಥ್ಯದಿಂದ, ಕೆಲವರು ವಾನಪ್ರಸ್ಥ ಜೀವನದಲ್ಲಿ ಸಿದ್ಧಿ ಪಡೆಯುವುದು, ಕೆಲವರು ಸನ್ಯಾಸ ಸಿದ್ಧಿ ಪಡೆಯುವುದು. ಸಿದ್ಧಿ ಅನ್ನೋದು ಇಂಥ ಆಶ್ರಮಕ್ಕೆ ಸೀಮಿತ ಅನ್ನೋದಿಲ್ಲ. ಅದು ಬೇರೆ ಬೇರೆ ವ್ಯಕ್ತಿಯ ಅವನ ವೈಯಕ್ತಿಕವಾದ ಅರ್ಹತೆಯ ಮೇಲೆ ಈ ಆಶ್ರಮಗಳ ಒಂದು ವ್ಯವಸ್ಥೆ ಹೊರತು ಅದು ಅಪರೋಕ್ಷ ಜ್ಞಾನಕ್ಕೂ ಆಶ್ರಮಗಳಿಗೂ ಸಂಬಂಧಿಸಿದ. ಅದರಿಂದ ಸನ್ಯಾಸಿಗಳಿಗೆ ಮಾತ್ರ ಅಲ್ಲ, ಇದು ಸ್ಪಷ್ಟ ಆಗಿರುತ್ತೆ. ಏ ಇಂಥಿದು ಯಾರು ಈ ಪಂಚಾಗ್ರಿ ವಿದ್ಯೆಯನ್ನು ತಿಳಿದರೋ, ತಿಳಿಯುವುದೇ ಅದನ್ನ ಆ ಪಂಚಮುಖಿಯಾದ ಭಗವಂತನನ್ನ ಈ ವಿದ್ಯೆಯ ಮೂಲಕ ಈ ಕ್ರಿಯೆಗಳಲ್ಲಿ ಸಾಕ್ಷಾತ್ಕರಿಸಿಕೊಂಡ್ರು ಅವರು ದೇವಯಾನದಲ್ಲಿ ಅವರು ಮೋಕ್ಷ ತರ್ತಾರೆ. ಆದರೆ ಬರೇ ಅವರು ಮಾತ್ರ ಅಲ್ಲ, ಎಲ್ಲರೂ ಮೋಕ್ಷ. ಎರಡು ವಿಷಯ ಇದೆ, ಪಂಚಾಗ್ರಿ ವಿದ್ಯೆಯನ್ನು ಉಪಾಸನೆ ಮಾಡಿದವರು ಮೋಕ್ಷಕ್ಕೆ ಹೋಗಬಹುದು, ಇದು ಒಂದು ವಿಷಯ. ಅದರಿಂದ ಸನ್ಯಾಸಿಗಳು ಮಾತ್ರ ಅಲ್ಲ, ಪಂಚಾಗ್ರಿ ವಿದ್ಯೆಯನ್ನು ಉಪಾಸನೆ ಮಾಡಿದವರು ಮಾತ್ರ ಮೋಕ್ಷಕ್ಕೆ ಹೋಗುದು. ಉಪಾಸನೆ ಮಾಡಿದವರು ಹೋಗ್ಬೋದು, ಸನ್ಯಾಸಿಗಳು ಹೋಗ್ಬೋದು. ಆದ್ರೆ ಎಲ್ಲ ಗ್ರಹಸ್ಥರು ಇದನ್ನು ಉಪಾಸನೆ ಮಾಡಬೇಕು. ಇದು ಇದನ್ನು ಉಪಾಸನೆ ಮಾಡತಕ್ಕ ಅಧಿಕಾರಿಗಳು ಇದ್ದಾರೆ. ಇದು ಮೋಕ್ಷ ಸಾಧನ, ಇದೇ ಮೋಕ್ಷ ಸಾಧನ ಅಲ್ಲ, ಇದರಿಂದ ಮೋಕ್ಷ ಆಗುದು ಎರಡೂ ತಪ್ಪು. ಅದರಲ್ಲಿ ಇಲ್ಲಿ ಇದು ಸ್ಪಷ್ಟ ಇದು ತಮ್ಗೆ ಇದು ಹೀಗೆ ಉಪಾಸನೆ ಮಾಡಿ ಭಗವಂತನ ಸಾಕ್ಷಾತ್ಕರಿಸಿಕೊಂಡವರು ಮೋಕ್ಷಕ್ಕೆ ಹೋಗ್ತಾರೆ. ಅದಲ್ಲದೆ ಏಜ ಇವೆ ಅರಣ್ಯ ಶ್ರದ್ಧಾದ ಬೈತಿ ಉಪಾಸನೆ ಇದಿಲ್ಲ. ಮನೆ ಮಾಡಿ ಎಲ್ಲ ಬಿಟ್ಬಿಟ್ಟು ಮನೆ ಮಾಡಿಬಿಟ್ಟು ಗಾಡಿ ಹೋದ್ರು, ಅಂದ್ರೆ ವಾನಪ್ರಸ್ಥರಾದ್ರು ಸನ್ಯಾಸಿಗಳಾದ್ರು ಗೃಹಸ್ಥರು ಅರಣ್ಯ ಅಂತಂದ್ರೆ ಕಾರು ಇಷ್ಟೇ ಅರ್ಥ ಅಲ್ಲ. ಯಾಕಂದ್ರೆ ಮನಸ್ಸಿನಲ್ಲಿ ಕಾರು ಇರಬೇಕು, ಹೊರಗಿನಿಂದ ಕಾರು ಇದ್ದರೆ ಏನು ಬೇಕು. ನಮ್ಮ ಮನಸ್ಸಿನಲ್ಲಿ ಕಾರು ತುಂಬಿಕೊಂಡಾಗ ಕಾಡಿನಲ್ಲಿ ಕಾಡಿನಲ್ಲಿ ಮಾನಸಿಕವಾಗಿ ನಾವು ಮನೆಯಲ್ಲೇ ಕಾಡಿನಲ್ಲಿ ಇದ್ದ ಹಾಗೆ ಏಕಾಂತವಾಗಿ ಎಲ್ಲವನ್ನ ಎಲ್ಲ ಸ್ಪರ್ಶಗಳನ್ನು ಕಳಿಸಿಕೊಂಡು ಕಾಡಿನಲ್ಲಿ ಇದ್ದ ಮನೆಯಲ್ಲೇ ಇರಬಹುದು. ಕಾರಿಗೆ ಹೋಗಿ ಮನೆಯನ್ನು ತಲೆಗಳನ್ನು ತುಂಬಿಕೊಂಡು ಕಾಡಿನನ್ನು ವ್ಯರ್ಥ ಮಾಡಬಹುದು. ಅದರಿಂದ ಕಾರು ಎಲ್ಲಿದೆ ಅನ್ನೋದು ಮುಖ್ಯ. ಕಾರು ನಮ್ಮ ಸುತ್ತಮುತ್ತ ಇರೋದಲ್ಲ, ನಮ್ಮ ಒಳಗಿರಬೇಕು. ಕಾರು ಅಂತಂದ್ರೆ ಒಟ್ಟು ಅರ್ಥ ಏನಂದ್ರೆ ಪ್ರಾಪಂಚಿಕ ಜೀವನದಿಂದ ನಿವೃತ್ತನಾಗಿ ಕಾಡಿನ ಸಂಖ್ಯೆ ಅಷ್ಟೇ. ಅವ್ನು ಕಾಡಿಗೆ ಹೋಗೋದು ಕೂಡ ಪ್ರಾಪಂಚಿಕ ಜೀವನದಲ್ಲಿ ನಿವೃತ್ತರಾಗುತ್ತೆ. ಕಾಡಿನಲ್ಲಿ ಕೂತ್ಕೊಂಡು ಇದನ್ನೇ ಯಜ ಮಾಡ್ತಾ ಇರ್ಬೋದು. ಮನೆಯಲ್ಲಿ ಏನಾಗ್ತಾ ಇದೆ ಈಗ, ನನ್ನ ಮಕ್ಕಳು ಏನು ಮಾಡ್ತಾ ಇರ್ಬೋದು, ನನ್ನ ಹೆಂಡತಿ ಏನು ಮಾಡ್ತಾ ಇರ್ಬೋದು, ಯಜ್ಞ ಮಾಡಿಕೊಂಡು ಕಾಡಿನ ಕೂತ್ಕೊಂಡು. ಆವಾಗ ಅವನು ಕಾಡಿನಲ್ಲಿ ಇಲ್ಲ, ಮನೆಯಲ್ಲೇ ಇದ್ದಾನೆ. ಮನೆಯಲ್ಲಿ ಎಲ್ಲವನ್ನ ಮರೆತು ಮಗಳು ಚಿಂತನೆ ಕೂತ್ಕೊಂಡು ಮನೆಯಲ್ಲೇ ಕಾಡಿನಲ್ಲಿ ಇರ್ತಾರೆ ಅಂತ ಅರಣ್ಯ. ಇಟ್ ಈಸ್ ಎ ಕಾನ್ಸೆಪ್ಟ್, ಹೊರಗಿನ ಕ್ರಿಯೆ ಅಲ್ಲ, ಒಳಗಿನ ಕ್ರಿಯೆ. ಮತ್ತು ವಾಸ್ತವವಾಗಿ ಅರಣ್ಯ ಅನ್ನೋ ಶಬ್ದಕ್ಕೆ ಕಾಡು ಅಂತ ಅರ್ಥ ಉಂಟಲ್ವಾ? ಅರಣ್ಯ ಅಂದ್ರೆ ನಿಜವಾಗಿ ಏನು ಗೊತ್ತ? ಅರ ಅಂದ್ರೆ ಸಂಸ್ಕೃತದಲ್ಲಿ ನಾವು ಹೋಗಿ ಸೇರಬೇಕಾದ ಒಂದು ಜಾಗ, ಒಂದು ಸ್ಥಾನ. ಅದು ಎಂಥ ಸ್ಥಾನ? ಅರ ಪುಣ್ಯ. ನಾಂದ್ರೆ ಆನಂದ, ಯಾವ್ದ್ರೆ ಜ್ಞಾನ. ಎಲ್ಲಿ ಜ್ಞಾನಾನಂದದಲ್ಲೇ ನಾವು ಮುಳುಗಿರ್ತೇವೋ ಅಂಥ ಜಾಗಕ್ಕೆ ಅರಣ್ಯ. ಅದು ಮನೆಯಲ್ಲೇ ಜ್ಞಾನಾನಂದವಾದಂತಹ ಸ್ಥಿತಿಯಲ್ಲಿ ಇರುವುದು, ಕಾಡಿನಲ್ಲಿ ಅಜ್ಞಾನ ಅನಾನಂದ ತುಂಬಿಕೊಂಡು. ಹಾಗಾಗಿ ಮನಸ್ಸು ಜ್ಞಾನಕ್ಕೆ ಟ್ಯೂನ್ ಆಗಿ ಆ ಜ್ಞಾನದ ಅನುಭವದ ಆನಂದದಲ್ಲೇ ಮೈಮರೆದು ಕೂಡುವಂತಹ ಒಂದು ಸ್ಥಿತಿ ಅರಣ್ಯ. ಹಾಗೆ ಏಕಾಂತದಲ್ಲಿ ಮೊಟ್ಟ ಅರ್ಥ ಏನು? ಏಕಾಂತದಲ್ಲಿ ಈ ಒಂದು ಗ್ರಾಮ್ಯ ಜೀವನದಲ್ಲಿ ಮೈಮರೆ ಇದೆ. ಏಕಾಂತದಲ್ಲಿ ಭಗವಂತನ ಉಪಾಸನೆ ಅರಣ್ಯ ಏನು ಮಾತು ಶ್ರದ್ಧಾ ತಪಃ ಇತ್ತು. ನಿವೃತ್ತಿ ಮಾರ್ಗದವರ ಮುಖ್ಯ ಕ್ವಾಲಿಟಿ ಅಂತಕ್ಕಂಥದ್ದು ಮುಂದೆ ಏನಂದ್ರೆ ಶ್ರದ್ಧಾ. ಅಂದ್ರೆ ಭಗವಂತನಲ್ಲಿ ಶ್ರದ್ಧಾ ಅಂದ್ರೆ ಏನಂತ? ಶ್ರದ್ಧಂತಂದ್ರೆ ಸಂಸ್ಕೃತದಲ್ಲಿ ಆಸ್ತಿಕ್ಯ ಅಂತ. ಯಾವ ಆಸ್ತಿಕ್ಯ? ಆಸ್ತಿಕ್ಯ ಅಂದ್ರೆ ಇರುವುದಂತ ನಂಬುವುದು, ಇದೆ ಅಂತ ನಂಬುವುದು, ಯಾವುದನ್ನು ಇದೆ ಅಂತ ನಂಬುವುದು, ಭಗವಂತ ಇದ್ದಾನೆ ಅಂತ ನೋಡಿ ನಂಬುವುದು, ಭಗವಂತನಿಂದ ಸೃಷ್ಟವಾದ ಜಗತ್ತು ಸತ್ಯ ಅಂತ ನಂಬುವುದು, ಇವತ್ತು ಅವನ ಸೃಷ್ಟಿ ಅದರಿಂದ ಇದು ಸುಳ್ಳಲ್ಲ ಅಂತ ನಂಬುವುದು, ಭಗವಂತನ ಪರಿವಾರ ಪರಿವಾರಭೂತರಾಗಿ ತತ್ವಾಭಿಮಾನಿ ದೇವತೆಗಳು ತಾರತಮ್ಯ ಉಪೇತರಾಗಿದ್ದಾರೆ ಅಂತ ನಂಬುವುದು, ಅದನ್ನು ಪ್ರತಿಪಾದಿಸತಕ್ಕಂತಹ ವೇದ ಯಥಾರ್ಥವಾದ ಪ್ರಮಾಣ ಅಂತ ನಂಬುವುದು. ಇದೇ ಆಧಾರಭೂತರಾಗಿ ದೇವತೆಗಳಿದ್ದಾರೆ, ಸರ್ವೋತ್ತಮರಾಗಿ ಭಗವಂತ ಇದ್ದಾರೆ, ಅವನ ಸೃಷ್ಟಿಯಾಗಿ ಈ ಜಗತ್ತಿದೆ, ನಾನು ಅವನ ದಾಸನಾಗಿ ಇದ್ದೇನೆ, ಈ ಎಲ್ಲ ಇದೆ ಇದೆ ಇದೆ ಅನ್ನೋ ನಂಬಿಕೆ ಆಸ್ತಿಕೆ. ಎಲ್ಲ ಇಲ್ಲ ಅನ್ನೋದು ನಾಸ್ತಿಕೆ. ಅದರಲ್ಲಿ ಈಗ ಎಲ್ಲ ಇಲ್ಲ, ಪ್ರಪಂಚ ಇಲ್ಲ, ದೇವರಲ್ಲಿ ಗುಣಗಳಿಲ್ಲ, ಇದು ನಾಸ್ತಿಕೆ. ನಾಸ್ತಿ ಅನ್ನುವ ಒಂದು ನಂಬಿಕೆ, ಅಸ್ತಿ ಅನ್ನುವ ನಂಬಿಕೆ ಆಸ್ತಿಕೆ. ಶತ್ರು ಅಂದ್ರೆ ಆಸ್ತಿಕ್ಯ, ಅದನ್ನ ಧಾರಣೆ ಮಾಡುವುದು ಶತ್ರು ಅಂದ್ರೆ ಅದರ ಕಂಪ್ಲೀಟ್ ಇಂಟೆನ್ಸಿವ್ ಬಿಲೀಫ್, ದೃಢವಾದ ನಂಬಿಕೆ, ವಿಚಲವಾದ ನಂಬಿಕೆ. ನಮ್ಮವರೆಗೂ ಗೊತ್ತಿಲ್ಲ, ಹಿಂದಿನಿಂದ ಹೇಳ್ಕೊಂಡು ಬಂದಿದ್ದಾರೆ, ನಮ್ಗೆ ನಾವು ಮಾಡುವುದು ಅಂತ ಅನ್ನೋದು ಶ್ರದ್ಧೆ ಆಗ್ತದೆ. ಶ್ರದ್ಧೆ ಅಂದ್ರೆ ಕನ್ವಿಕ್ಷನ್. ಆ ಶ್ರದ್ಧೆಯ ಜೊತೆಗೆ ಭಗವಂತನ ಬಗ್ಗೆ ಶ್ರದ್ಧೆಯಾಗಿ ಬರುತ್ತೆ, ಅದರ ಪರಿಪೂರ್ಣವಾದ ಅರಿವು ಬಂದಾಗ ಶ್ರದ್ಧೆ ಬರುತ್ತೆ. ತಿಳುವಳಿಕೆ ಮನವರಿಕೆ ಆದಾಗ ಕನ್ವಿಕ್ಷನ್, ಕನ್ವಿನ್ಸ್ ಆದಾಗ ಕನ್ವಿಕ್ಷನ್ ಬರುತ್ತೆ. ಹಾಗಾಗಿ ಕನ್ವಿಕ್ಷನ್ ಇದೆ ಅಂದ್ರೆ ಅವರಿಗೆ ಸತ್ಯದ ಬಗ್ಗೆ ಕನ್ವಿನ್ಸ್ ಆಗಬಹುದು, ಸತ್ಯವನ್ನ ತಿಳಿದು ಅದರ ಬಗ್ಗೆ ಕನ್ವಿಕ್ಷನ್ ಇದ್ದು ಅದನ್ನ ತಪಸ್ಸಿನಲ್ಲಿ ಅಳವಡಿಸುವ ತಪಸ್ಸು ನಿರಂತರವಾದ ಚಿಂತನೆ. ಅವರ ಇಡೀ ಬದುಕಿನ ಚಿಂತನೆ ಆ ಸತ್ಯದ ಅನ್ವೇಷಣೆಗೆ ಹೆಚ್ಚಾಗಿರುತ್ತದೆ. ಅದೇ ಅವರ ಉಪಾಸನೆ. ಅಂಥವರು ಅದನ್ನು ಯೋಚನೆ ಮಾಡಿದ್ರು. ಶ್ರದ್ಧಾ ತಪಃ ಇದು ಉಪಾಸನೆ, ಅವರ ಇಡೀ ಉಪಾಸನೆ ಬದುಕಿನ ಆಚರಣೆ ಏನು ಅಂದ್ರೆ ಕನ್ವಿಕ್ಷನ್, ಭಗವಂತನ ಬಗ್ಗೆ ಕನ್ವಿಕ್ಷನ್ ಮತ್ತು ತನ್ನ ಬದುಕಿನ ಎಲ್ಲ ಚಿಂತನೆಯೂ ಅದಕ್ಕೆ ಕೇಂದ್ರಿತ ಮಾಡಿ ತಪಸ್ಸು ಅಂದ್ರೆ ಚಿಂತನೆ, ನಿವೃತ್ತಿ ಮಾರ್ಗಗಳು. ಹಾಗಾಗಿ ಈ ಇದನ್ನು ಉಪಾಸನೆ ಮಾಡುವವರು ಮತ್ತು ನಿವೃತ್ತಿ ಮಾರ್ಗಗಳು ಅಂದ್ರೆ ಗೃಹಸ್ಥರು ಮತ್ತು ಸನ್ಯಾಸಿಗಳು ಹೇಗೋ ಮಾಡ, ಗೃಹಸ್ಥರು ನಿವೃತ್ತಿ ಮಾರ್ಗ ಆಗಬಹುದು, ಸನ್ಯಾಸಿಗಳು ಪ್ರವೃತ್ತಿ ಮಾರ್ಗಗಳಾಗಬಹುದು. ನಾವು ನೋಡ್ತೇವೆ ಕಣ್ಣು ಮುಂದೆ ಪ್ರವೃತ್ತಿ ಮಾರ್ಗಗಳಾಗಿರ್ತಕ್ಕಂಥ ಸನ್ಯಾಸಿಗಳನ್ನ ಮತ್ತೆ ಸನ್ಯಾಸಿಗಳೆಲ್ಲ ನಿವೃತ್ತಿ ಮಾರ್ಗಗಳಿಗೆ ಆಗಬೇಕು. ನಾವು ನೋಡ್ತೇವೆ ಕಣ್ಣು ಮುಂದೆ ನಿವೃತ್ತಿ ಮಾರ್ಗಗಳಾದ ಗೃಹಸ್ಥರನ್ನ ಮತ್ತು ಗೃಹಸ್ಥರ ಪ್ರವೃತ್ತಿ ಮಾರ್ಗಗಳಿಗೆ ಆಗಿರ್ಬೇಕು. ಅದು ಯಾವುದು ಕೂಡ ಈ ಹೊರಗಿನ ನಮ್ಮ ಜೀವನದ ಹೊರಗಿನ ಕ್ರಿಯೆಗೆ ಸಂಬಂಧಪಟ್ಟಂತೆಲ್ಲ ಅದು ಮಾನಸಿಕ ಇದು ಏತ ಇದೇ ಅರಣ್ಯೇ ಶ್ರದ್ಧಾ ತಪ ಇತ್ತು ಉಪಾಸತೆ. ಹೀಗೆ ಭಗವಂತನನ್ನ ಏಕಾಂತದಲ್ಲಿ ನಿವೃತ್ತ ಮಾರ್ಗದಲ್ಲಿ ಉಪಾಸನೆ ಮಾಡುವವರು ಮತ್ತು ಈ ಪಂಚಾಯತ ವಿದ್ಯೆಯನ್ನು ಉಪಾಸನೆ ಮಾಡಿ ಭಗವಂತನ ಸಾಕ್ಷಾತ್ಕರಿಸಿ ಇಬ್ಬರೂ ಕೂಡ ಎಲ್ಲಿರುತ್ತಾರೆ. ಹೇ ಅಷ್ಟು ಸಂಬಂಧಿಸಂ ಭಗವಂತಿ ದೇವರಾಗಿರುತ್ತಾರೆ. ಮತ್ತೆ ಮರಳಿ ಬಾರದ ಅನಾವೃತ್ತಿ ಶಬ್ದ ಆಗಿ ಮತ್ತೆ ಪುನರಾವೃತ್ತಿ ಇಲ್ಲದಂತಹ ಲೋಕಕ್ಕೆ ಹೋಗ್ತಾರೆ. ಹೋಗುವ ಮಾರ್ಗ ಇದ್ದಂತೆ ಅತ್ಯಶಂ ಅಗ್ನಿಪುತ್ರನಾಗಿರತಕ್ಕಂಥ ಅಗ್ನಿ ಜ್ಯೋತಿ ಎನ್ನುವ ಎರಡು ರೂಪದಲ್ಲಿರತಕ್ಕಂಥ ಅರ್ಜಿಯನ್ನು ಬಂಧಿಸಿರ್ತಾರೆ. ಅರ್ಜಿಯನ್ನು ಸೇರಿದರೆ ಅರ್ಜೇಶ ವಾಹ ಅದರ ಮಧ್ಯದಲ್ಲಿ ಇದ್ದೇನೆ ಹೇಳಿದ್ದೆ ನಾನು. ಅತಿವಾಹಿಕ ವಾಯುವನ್ನು ಬಂಧಿಸಿರ್ತಾರೆ. ಅತಿವಾಹಿಕ ವಾಯು ನಂತರ ಅಹಹ ಹಗಲಿನ ಅಭಿಮಾನಿ ದೇವತೆ ಅಂತ ಸೇರ್ತಾರೆ. ಅಹಹ ಅಭಿಮಾನ ಪಕ್ಷ ಹಗಲಿನ ಅಭಿಮಾನಿ ದೇವತೆ ಮತ್ತು ಮಧ್ಯಾಹ್ನದ ಅಭಿಮಾನ ದೇವತೆ ಅಂತ ಸೇರ್ತಾರೆ. ಅದರ ನಂತರ ಹುಣ್ಣಿಮೆಯ ದೇವತೆಯನ್ನ ಬಂಧಿಸಿರ್ತಾರೆ. ಆ ಪೂರ್ಣಿಮಾನ ವಾಯು ಶುಕ್ಲ ಪಕ್ಷದ ದೇವತೆಯನ್ನ ಮತ್ತು ಹುಣ್ಣಿಮೆಯ ದೇವತೆಯನ್ನು ಬಂಧಿಸಿರ್ತಾರೆ. ಅದಾದ್ಮೇಲೆ ಆ ಪೂರ್ಣಿಮಾನ ಪಕ್ಷ ಯಾರು ಷಡುದಂಗೇತಿ ಮಾತಾ ತಾನು. ಅದರ ನಂತರ ಉತ್ತರಾಯಣದ ಆರು ತಿಂಗಳ ಅಭಿಮಾನಿಗಳಾಗಿರ್ತಕ್ಕಂಥ ದೇವತೆಗಳನ್ನು, ಉತ್ತರಾಯಣದ ದೇವತೆಯನ್ನು, ಆ ಆರು ಮಾಸಗಳ ದೇವತೆಯನ್ನು, ಆಮೇಲೆ ಮಕರ ಸಂಕ್ರಮಣದ ದೇವತೆಯನ್ನು ಬಂಧಿಸಿರ್ತಾರೆ. ಆಮೇಲೆ ಏಭ್ಯಃ ಮಾತೆಭ್ಯಃ ಸಂವತ್ಸರ ಮಾತಾಭಿಮಾನ ದೇವತೆಯ ನಂತರ ಸಂವತ್ಸರಾಭಿಮಾನ ದೇವತೆಯನ್ನು ಬಂಧಿಸಿರ್ತಾರೆ. ಸಂವತ್ಸರಾಭಿಮಾನ ಇದೆಲ್ಲ ಆ ಲೋಕಗಳು. ಇವು ಮಾಸವನ್ನು ಸೇರುವುದು, ಸಂವತ್ಸರವನ್ನು ಸೇರುವುದು ಅಂದರೆ ಕಾಲವನ್ನು ಸೇರುವುದಲ್ಲ, ಕಾಲಾಭಿಮಾನ ದೇವತೆಗಳ ಲೋಕಕ್ಕೆ ಹೋಗಿ ಸೇರುವುದಷ್ಟೇ. ಇದಕ್ಕೂ ಕಾಲಕ್ಕೂ ಏನು ಸಂಬಂಧ ಇಲ್ಲ. ಮಾತೆಭ್ಯಃ ಸಂವತ್ಸರ ಸಂವತ್ಸರಾಭಿಮಾನಿಯ ನಂತರ ಇಲ್ಲಿ ಬಿಟ್ಟದ್ದನ್ನು ತಟ್ಟಿ ವಿದ್ಯುತ್ತಿನ ಮಿಂಚಿನ ದೇವತೆ ವರುಣನನ್ನ, ಅದರ ನಂತರ ವರುಣ, ಅದರ ನಂತರ ಪ್ರಜಾಪತಿ, ಅದರ ನಂತರ ಸೂರ್ಯನು. ಮಾತೆಭ್ಯಃ ಸಂವತ್ಸರ ಸಂವತ್ಸರಾದ ಆದಿತ್ಯಂ ಸಂವತ್ಸರದಿಂದ ಆದಿತ್ಯ ಬರ್ತಾರೆ. ಮತ್ತೆ ಮೂರು ಜನ ಬಿಟ್ಟಿದ್ದಾರೆ ತಟ್ಟಿದ್ದು. ಅದೇ ಇಲ್ಲಿ ಸಾಮಾನ್ಯವಾಗಿ ಕಾಲಾಭಿಮಾನ ದೇವತೆಗಳನ್ನು ಮಾತ್ರ ಹೇಳಿದ್ದಾರೆ. ಕಾಲಾಭಿಮಾನಿಗಳಲ್ಲದೆ ಮಿಂಚಿನ ದೇವತೆ, ವರುಣ, ಪ್ರಜಾಪತಿ, ಆದಿವಾಹಿಕ ಇದನ್ನೆಲ್ಲ ಬಿಟ್ಟಿದ್ದಾರೆ. ಮೊದಲ ಅದರಿಂದ ಮತ್ತೆ ಕಲಾಭಿಮಾನ ಭಗವದ್ಗೀತೆಯಲ್ಲಿ ಹೇಳುವಾದರೂ ಕಲಾಭಿಮಾನ ದೇವತೆಗಳು ಮಾತ್ರ ಕೃಷ್ಣ ಅಗ್ನಿ ಜ್ಯೋತಿಗೆ ಅಹ ಶುಕ್ರ ಶರ್ಮಾಸ ಅಹ ಉತ್ತರಾಯಣ ಕಲಾಭಿಮಾನ. ಹೀಗೆ ಉತ್ತರಾಯಣದ ಅಭಿಮಾನ ದೇವತೆಗಳಿಂದ ಸಂವತ್ಸರ, ಸಂವತ್ಸರಾಭಿಮಾನ ದೇವತೆಯಿಂದ ಆದಿತ್ಯ, ಸಂವತ್ಸರಾದ ಆದಿತ್ಯ. ಮಧ್ಯದಲ್ಲಿ ಇರತಕ್ಕ ಮೂರು ಜನ ಕಲಾಭಿಮಾನಿಗಳಲ್ಲದವರನ್ನು ಕಟ್ಟಿದ್ದು ವರುಣ ಮತ್ತು ಪ್ರಜಾಪತಿ. ಅಲ್ಲಿಂದ ಸೂರ್ಯ, ಸೂರ್ಯನೋ ಕಲಾಭಿಮಾನಿ ಹಗಲಿನ ಸೂರ್ಯ. ಅಲ್ಲಿಂದ ಸಂವತ್ಸರ ಆದಿತ್ಯ ಚಂದ್ರ ಮತ್ತು ಸೂರ್ಯನಿಂದ ಚಂದ್ರಲೋಕಕ್ಕೆ. ಈ ಚಂದ್ರಲೋಕದ ಒಂದು ವಿಶೇಷ ಏನು ಅಂದ್ರೆ ನಿವೃತ್ತಿ ಮಾರ್ಗಕ್ಕೆ ಹೋಗುವವರು ಚಂದ್ರಲೋಕಕ್ಕೆ ಹೋಗ್ತಾರೆ, ಪ್ರವೃತ್ತಿ ಮಾರ್ಗಕ್ಕೆ ಹೋಗುವವರು ಚಂದ್ರಲೋಕಕ್ಕೆ ಹೋಗ್ತಾರೆ. ಆದ್ರೆ ಪ್ರವೃತ್ತಿ ಮಾರ್ಗಕ್ಕೆ ಹೋದವರು ಹೋಗುವ ರೂಟ್ ಮೇಲೆ, ನಿವೃತ್ತಿ ಮಾರ್ಗದವರು ಚಂದ್ರಕ್ಕೆ ಹೋಗುವ ರೂಟ್ ಮೇಲೆ. ನಿವೃತ್ತಿ ಮಾರ್ಗದವರು ಚಂದ್ರಲೋಕಕ್ಕೆ ಮರಳಿ ಬರುವುದಿಲ್ಲ, ಪ್ರವೃತ್ತಿ ಮಾರ್ಗವರು ಚಂದ್ರಲೋಕಕ್ಕೆ ಹೋಗಿ ಮರಳಿ ಬರುತ್ತೆ. ಯಾಕೆಂದ್ರೆ ಒಂದು ರೂಟ್ ನಲ್ಲಿ ಹೋಗೋರಿಗೆ ಮರಳಿ ಬರಲಿಕ್ಕೆ ಅದು ಒಂದು ವೇ. ಅದು ನಿವೃತ್ತಿ ಮಾರ್ಗ ಇರೋ ರೂಟ್ ಹೇಳ್ತಾರೆ. ಸರಿ, ಸೂರ್ಯನಿಂದ ಚಂದ್ರಲೋಕಕ್ಕೆ ಹೋದವರಿಗೆ ಮರಳಿ ಬರಲಿಕ್ಕೆ ಸೂರ್ಯನ ಇಲ್ಲದಿದ್ದರೆ ಏನು ಒಳ್ಳೆಯದು? ಇದು ಒಂದು ಸಂಗತಿ. ಯಾವುದೇ ವಿಷಯದಲ್ಲಿ ನನಗೆ ಶ್ರದ್ಧೆ ಇಲ್ಲದಿದ್ದರೆ, ಶ್ರದ್ಧೆ ಅಂದರೆ ಬಿಲೀಫ್ ಕಡಿಮೆ, ಬಿಲೀಫ್ ಇಲ್ಲದೆ ಇದ್ರೆ ಅದರ ಬಗ್ಗೆ ಏನು ಫ್ಲಾಶಸ್ ಆಗುತ್ತೆ? ನಂಬಿಕೆ ಇಲ್ಲ ಅದರಲ್ಲಿ. ಒಂದು ವಿಷಯದಿಂದ ನಂಬಿಕೆ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಹೊಸ ಹೊಸ ಸಂಗತಿಗಳು ಫ್ಲಾಶ್ ಆಗ್ತವೆ. ಅದರಿಂದ ಶ್ರದ್ಧೆಯ ದೇವತೆ ಇಂಟರ್ನಲ್ ಫ್ಲಾಶ್ ಅನ್ನೋದು ಇರುತ್ತೆ, ಒಳ ವಿದ್ಯುತ್. ಆ ವಿದ್ಯುತ್ ದೇವತೆ ಅಂತ ಭಾರತೀಯ ಮೊದಲು. ಆಮೇಲೆ ತತ್ಪುರುಷೋ ಮಾನವ, ಅವನ ಪುರುಷ, ಅವನ ಗಂಡ ಅಂತ ಒಂದರ್ಥ. ಇನ್ನೊಂದರ್ಥ ಮಾಡ್ಬೋದು, ಅವಳ ಗಂಡ ಅನ್ನುವಂಥ ನನ್ನ ಮೊನ್ನೆ ಸ್ವಲ್ಪ ವಿವರವಾಗಿ ತತ್ಪುರುಷ, ತತ್ಪುರುಷ ಅವನು ಪುರುಷನಾಗಿ ಉಳ್ಳವ, ಇವನಿಗೆ ಪುರುಷ ಅವನು ಪುರುಷನಾಗಿ ಉಳ್ಳವ. ಪರಮಾತ್ಮನ ತತ್ಪುರುಷ ಆದ್ರೆ ಅವನ ದಾಸ ಅಂತ, ಅವನ ಪುರುಷ ಇದೆ. ಸತ್ಯ ಭಗವಂತನ ಪುರುಷ, ಭಗವಂತನ ದಾಸನಾಗಿರ್ತಕ್ಕ, ಭಗವಂತನೇ ಪುರುಷನಾಗಿರ್ತಕ್ಕ, ಭಗವಂತನ ಪುರುಷ ರಾಜಪುರುಷ ಆದ್ರೆ ರಾಜಪುರುಷ ಅಂತ, ತತ್ಪುರುಷ ಆದ್ರೆ ಅವನ ಭಗವಂತನ ಪುರುಷನಾದ ಪ್ರಾಣದೇವ ಅಂತ ಹೋಗಿಸುತ್ತ. ತತ್ಪುರುಷೋ ಮಾನವ ಸಹಾಯನ ಅಂತ ಬರ್ಕೊಂಡಂತೆ, ಅವನು ಭಗವಂತನ ಕಡೆ ಕರ್ಕೊಂಡಿರ್ತಾರೆ. ಅಲ್ಲಿ ಮೂಲವಾಗಿ ಮತ್ತೆ ಮರಳಿ ಬರುವ ಕಾರ್ಯಕ್ರಮ ಇದು. ಪಂಚಾಗಿರಿ ವಿದ್ಯೆಯನ್ನು ಉತ್ಪಾದನೆ ಮಾಡಿದರೂ ಪಡೆಯುವಂತ ಫಲವು ಇದು. ಸಹೇಷ ದೇವಯಾನ ಪಂಥಾ, ನಾನು ದೇವಯಾನ ಮತ್ತು ಬಿದ್ರಯಾನಗಳು ಯಾವತ್ತನ ಗೊತ್ತೇನಪ್ಪ ಅಂತ ಕೇಳಿದ್ದೆ. ಇವನು ಮಗನ ಹತ್ರ ಕೇಳಿದ್ದ. ವೇಥಯಥ ಪಥೋ ದೇವಯಾನ ಬಿದ್ರಯಾನ ಯಾವತ್ತನ ಇದೆ ಅಂತ ಪ್ರಶ್ನೆ ಹಾಕಿದ್ದ. ದೇವಯಾನ ಬಿದ್ರಯಾನಗಳ ಡಿಫರೆನ್ಸ್ ಗೊತ್ತೇನಪ್ಪ ಅಂತ ದೇವಯಾನ ತೋರಿಸಿಕೊಂಡು, ಇದು ಸಹೇಷ ದೇವಯಾನ ಪಂಥಾ, ದೇವತೆಗಳನ್ನ ಹೋಗಿ ಸೇರುವ, ದೇವತೆಗಳ ಮೂಲಕ ಸಾಗುವ ದಾರಿ, ಇದಕ್ಕೆ ದೇವಯಾನ. ದೇವತೆಗಳನ್ನು ಯಾರು, ಎಲ್ಲ ದೇವತೆಗಳನ್ನು ಮೋಕ್ಷಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕ ದೇವತೆಗಳ ಮೂಲಕ ಹೋಗ್ತಕ್ಕಂಥ ಅದು ದೇವಯಾನ. ಅಂಥ ಪಂಥ ಒಂದು ದಾರಿಯಾಯಿತು. ಇನ್ನು ಹಾಗಾದ್ರೆ ಇದರಿಂದ ಭಿನ್ನವಾದ ಬಿದ್ರಯಾನ ಮರಳಿ ಬರುವಂತಹ ದಾರಿ ಒಂದಿದೆ. ಇದು ಹೋಗುವುದಕ್ಕೆ ಮಾತ್ರ ಮರಳಿ ಬರಲಿಕ್ಕಿಂತ ಅದು ಯಾವುದು ಅಂದ್ರೆ ಅದನ್ನು ಹೋಗುವುದು ಯಾರು ಅಂತ ಹೇಳ್ತಾರೆ. ಅಥೆಯೇ ಗ್ರಾಮಿ, ಅಥೆಯೇ ಗ್ರಾಮಿ, ಹೇಗಿದೆ ಗ್ರಾಮಿ ಇಷ್ಟಾಗುವಂತೆ ದಂತ ವಿದ್ಯೆ ಬಸ್. ಈ ಅರಣ್ಯದಲ್ಲಿ ಇರುವವರಲ್ಲ, ಗ್ರಾಮದಲ್ಲಿ ಇರುವವರು, ಗ್ರಾಮದಲ್ಲಿ ಇರುವವರೆಲ್ಲ ಅಯೋಗ್ಯರು ಅರಣ್ಯದಲ್ಲಿ ಇರುತ್ತಾರೆ. ಇದು ಗ್ರಾಮ, ಗ್ರಾಮ ಅಂತಂದ್ರೆ ಸಮುದಾಯ ಗುಂಪು, ಅಂದ್ರೆ ಜನಸಂಪರ್ಕದ ಮಧ್ಯೆ ಬದುಕು, ಕಾನ್ಸಂಟ್ರೇಷನ್ ಇದೆ, ಸಾಧನೆ ಮಾಡಲಿಕ್ಕೆ ಯಾವುದೇ ಅರ್ಥ ಇಲ್ಲ. ಗ್ರಾಮ ಅಂತಂದ್ರೆ ಗ್ರಾಮ್ಯ ಸುಖ ಅಂತ ಹೇಳ್ತಾರೆ. ಗ್ರಾಮ್ಯ ಸುಖ ಅಂದ್ರೆ ಸೆಕ್ಷುವಲ್ ಪುರುಷರಿಗೆ ಗ್ರಾಮ್ಯ ಸುಖ ಅಂತ, ಅಂದ್ರೆ ಜನ ಸಮುದಾಯ, ಸಾಮಾನ್ಯ ಜನರ ಒಂದು ಮನೋವೃತ್ತಿಯನ್ನು ಅದರಲ್ಲಿ ಬದುಕು, ಸಾಮಾನ್ಯ ಜನರ ಆಸಕ್ತಿ ಅಭಿರುಚಿ, ಬಾಹ್ಯ ವಿಷಯ ಸುಖವೇ ಸುಖ, ಈ ಪ್ರಾಪಂಚಿಕವಾದಂತಹ ಸಂಪತ್ತೇ ಸಂಪತ್ತು, ಇಲ್ಲಿ ಬೆಳೆದಾಡುವುದೇ ಬೆಳೆದಾಟ ಅಂತ ತಿಳ್ಕೊಂಡವರು ಗ್ರಾಮದಲ್ಲಿ ಇರುವುದು. ಗ್ರಾಮದಲ್ಲಿ ಇರುವವರು ಗ್ರಾಮದಲ್ಲಿ ಒಬ್ಬ ಅಭಿವೃದ್ಧಿಯಾಗಿ ಗ್ರಾಮದಲ್ಲಿ ಇರುವುದಂದ್ರೆ ಆ ಸಮುದಾಯದ ಗುಂಪಿನಲ್ಲೇ ಒಬ್ಬರಾಗಿ ಆ ಗುಂಪಿನ ನಂಬಿಕೆಯ ಜೊತೆಗೆ ತಾನನ್ನು ಸೇರಿಸಿಕೊಂಡು. ಅಲ್ಲ, ನಾಸ್ತಿಕ ಅಲ್ಲ, ನಾಸ್ತಿಕ ಆಗಿದ್ರೆ ಯಾವ ಗತಿಯೂ ಇಲ್ಲ. ಆದ್ರೆ ಪೇಟೆಯಲ್ಲಿದ್ದಾರೆ, ಪೇಟೆ ಎಲ್ಲ ನಾಗರಿಕತೆಗಳನ್ನು ಕುಡಿಸಿಕೊಂಡಿದ್ದಾರೆ, ಆ ಪ್ರಾಪಂಚಿಕ ವಿಷಯ ಸುಖದಲ್ಲೇ ಮುಳುಗಿದ್ದಾರೆ. ಆದರೆ ಇಷ್ಟಾಭೂತೆ ರಕ್ತ ವ್ಯಕ್ತಿವಾದನೆ ಅವ ಅಂಥ ವ್ಯಕ್ತಿಯಲ್ಲಿ ಕೆಲವು ಗುಣಗಳಿವೆ ಅಂದ್ರೆ ಇಷ್ಟಾಭೂತ ತಕ್ಕ ಇಷ್ಟ ಅಂದ್ರೆ ಯಜ್ಞ, ಯಾವುದೋ ಒಂದು ಸ್ವಾರ್ಥಕ್ಕೋಸ್ಕರ ಯಜ್ಞ ಆದರೆ ಮಾಡ್ತಾರೆ. ಆ ಯಜ್ಞ ಆದ್ರೆ ಹಿಂದೆ ಏನೋ ಒಂದು ಕಾಮ್ಯ ಕರ್ಮ, ಕಾಮ್ಯ ಕರ್ಮವಾಗಿ ಯಜ್ಞ ಆದರೆ ಮಾಡ್ತಾರೆ. ಸ್ವರ್ಗ ಸಿಗಬೇಕು ಅಂತ ಜ್ಯೋತಿಷ್ಠವಯಾದ ಮಾಡ್ತಾರೆ, ಸಂತಾನ ಆಗಬೇಕು ಅಂತ ಪುತ್ರಕಾಮಿಷ್ಠಿ ಮಾಡ್ತಾರೆ, ಮಳೆ ಬರಬೇಕು ಅಂತ ಹಿರಿ ಮಾಡ್ತಾರೆ. ಏನೇನೋ ಹೀಗೆ ಬಯಕೆಯಿಂದ ಯಾವುದೋ ಇಷ್ಟ ಸಿದ್ಧಿಗೋಸ್ಕರ ಕಾಮ್ಯ ಕರ್ಮಗಳನ್ನು ಮಾಡುವ. ಆಮೇಲೆ ಪೂರ್ತ, ಪೂರ್ತ ಅಂದ್ರೆ ಇಷ್ಟ ಅನ್ನೋದು ನಮ್ಮ ಸ್ವಂತಕ್ಕೆ ಸಂಬಂಧಪಟ್ಟದ್ದು, ಪೂರ್ತ ಅನ್ನೋದು ಸೊಸೈಟಿಗೆ ಸಂಬಂಧಪಟ್ಟದ್ದು. ಸಮಾಜದ ಪೂರ್ತಿಗೋಸ್ಕರ, ಸಮಾಜದ ಪರ್ಫೆಕ್ಷನ್ಗೋಸ್ಕರ ಮಾಡತಕ್ಕಂಥ ಕ್ರಿಯೆಗೆ ಪೂರ್ತ ಅಂತವು. ಇವಾಗ ಒಂದು ಊರಿನಲ್ಲಿ ಒಂದು ಆಸ್ಪತ್ರೆ ಕಟ್ಸಿಕೊಡೋದು, ಒಂದು ಧರ್ಮಚಂದ್ರ ಕಟ್ಸಿಕೊಡೋದು, ಒಂದು ಶಾಲೆ ಕಟ್ಸಿಕೊಡೋದು, ನೀರಿಲ್ಲ ಕೆರೆ ಕಟ್ಸಿಕೊಡೋದು, ಇದೆಲ್ಲ ಪೂರ್ತ. ಸ್ವಂತದ ಹಿತಕ್ಕೆ ಮಾಡುವಂತಹ ಆರಾಧನೆ ಇಷ್ಟ, ಸಮಾಜಕ್ಕೋಸ್ಕರ ಮಾಡುವುದು ಪೂರ್ತ. ಇದನ್ನು ಮಾಡ್ತಾರೆ ಯಾರು ಗ್ರಾಮದಲ್ಲಿ ಸಾಮಾಜಿಕವಾದ ಜೀವನ ಜೊತೆ ಬರ್ಕೊಂಡವರು ಮಾಡುವಂತಹ ಕ್ರಿಯೆಗಳು ಇದನ್ನೆಲ್ಲ ಮಾಡಿ ಅದನ್ನು ಪೇಪರ್ನಲ್ಲಿ ಹಾಕಿಸಿಕೊಂಡು ದೊಡ್ಡ ಸಂಗತಿ ಅಂತ ಹೇಳ್ತಾರೆ. ಆದರೆ ಅದರ ಹಿಂದೆಯೂ ಒಂದು ಕಾಮ್ಯ ಕರ್ಮ ಅನ್ನುವುದು. ಅದೇ ರೀತಿ ಹೇಳಿದೆ, ಒಂದು ಶಾಲೆ ಕಟ್ಟಿಸಿದ್ರು, ಜನರು ಹೊಗಳ್ತಾರೆ ಮಹಾನುಭಾವರಪ್ಪ, ನನ್ನ ಊರಿಗೆ ಶಾಲೆ ಇರಲಿಲ್ಲ, ಒಂದು ಸ್ಕೂಲ್ ಕಟ್ಟಿಸಿಕೊಟ್ರು ಅಂತ. ಆದರೆ ಅವರು ಕಟ್ಟಿಸಿಕೊಡುವವರ ಉದ್ದೇಶ ಏನಿರುತ್ತೆ ಅಂದ್ರೆ, ಇದಕ್ಕೆ ಇಲ್ಲ ಅಂತಲ್ಲ, ಪಾಪ ನಮ್ಮ ಊರಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಒಂದು ಶಾಲೆ ಬೇಕು, ಒಂದು ಆಸ್ಪತ್ರೆ ಕಟ್ಟಿಸಿದ್ರು, ನಮ್ಮ ಊರಿನಲ್ಲಿ ರೋಗಿಗಳು ಘನ ರೋಗ ಬಂದರೆ ಎಲ್ಲೋ ಇನ್ನೊಂದು ಊರಿಗೆ ಆಪರೇಷನ್ ಕರ್ಕೊಂಡು ಹೋಗಿದ್ದೆ. ನಿರಂತರ ಆರಾಧನೆ ಆಗುತ್ತದೆ. ಅದು ನನ್ನ ಆರಾಧನೆ ಆಗ್ತದೆ. ನಾನು ನನ್ನ ಸ್ವಂತದ ಪಬ್ಲಿಸಿಟಿಗೋಸ್ಕರ ನಾನು ಮಾಡಿದೆ. ಅದು ಕಾರ್ಯಧರ್ಮವಾಗಿದೆ. ಅದು ಇಷ್ಟ ಪೂರ್ತ ಮತ್ತು ತತ್ತ ತತ್ತ ದಾನ ಬಾಸ್ ದಾನ ಧರ್ಮ ಮಾಡ್ತಾರೆ. ಆದ ದಾನ ಧರ್ಮದ ಹಿಂದೆ ಕೂಡ ದೊಡ್ಡ ದಾನಿಗಳು ರೆಕಗ್ನಿಷನ್ ಬೇಕು ಅನ್ನೋ ಸ್ವಾಮಿ ಅದೇ ಶ್ರದ್ಧಾ ಇಲ್ಲ ಶ್ರದ್ಧೆಯ ತಪ ಅಲ್ಲ ಅಶ್ರದ್ಧೆಯಾದೇ ಮೈತ್ರಿಯ ಪರಿಸ್ಥಿತಿಗಳಾಗಿ ಶ್ರದ್ಧೆ ಅಂದ್ರೆ ಭಗವಂತನಲ್ಲೇ ಅಚಲವಾದ ಭಕ್ತಿಯಿಂದ ಮಾಡಿದ್ದಲ್ಲ ತನ್ನ ಮೇಲೆ ಭಕ್ತಿಯಿಂದ ಮಾಡಿ. ಹಾಗಾಗಿ ಅದು ಶ್ರದ್ಧೆ ಇಲ್ಲ. ಆದ್ರೆ ಕ್ರಿಯೆ ಇದೆ, ಪುಣ್ಯ ಕರ್ಮ ಇದೆ, ಭಗವತ್ ಶ್ರದ್ಧೆ ಇದೆ. ಅದು ದೇವರಿಲ್ಲ ಕೇಳುವುದಲ್ಲ, ದೇವರಲ್ಲಿ ಪೂರ್ಣವಾದ ಶ್ರದ್ಧೆ ಅಲ್ಲ, ದೇವರಿಗೋಸ್ಕರ ಭಗವತ್ ಪ್ರೀತಿಗೋಸ್ಕರ ಅಂತ ಮಾಡಿದ್ದಾರೆ. ಅವರು ಮಾಡಿದ್ದನ್ನು ಪಾಪದಲ್ಲಿಗೋಸ್ಕರ. ಹಾಗಾಗಿ ಇಂಥವರು ಭಗವಂತನ ಒಳ್ಳೆ ಕೆಲಸ ಮಾಡಿದ್ದಾರೆ. ಭಗವಂತ ಕೈಬಿಡೋದಿಲ್ಲ, ಸ್ವರ್ಗ ಕಳಿಸಿ ವಾಪಸ್ ಕಳಿಸಿ. ಅದೇ ಇವೆ ರಾಮೆ ಇಷ್ಟಾಪೂರ್ತಿ ತತ್ವವಿತ್ತು ಉಪಾಸತೆ. ಅವರು ಎಲ್ಲಿ ಹೋಗ್ತಾರೆ ಅವರ ದಾರಿ? ಅದು ಪಿತೃಯಾನ. ಪಿತೃಯಾನದಲ್ಲೂ ಅದು ದೇವಯಾನವೇ. ಅಲ್ಲಿ ದೇವತೆಗಳಲ್ಲೂ ಕಟ್ಟಿದ ಅಕ್ಕಸರ ದೈತ್ಯರ ಒಂದು ದಾರಿ ಅಲ್ಲ. ಆದ್ರೆ ಪಿತೃಗಳು ಅಲ್ಲಿ ಬರ್ತಾರೆ, ಇಲ್ಲಿ ಬರುವುದಿಲ್ಲ. ಅಷ್ಟಕ್ಕೆ ಆದ್ರೆ ಪಿತೃಯಾನ ದೇವ ಅವರು ಎಲ್ಲಿ ಹೋಗ್ತಾರೆ ಅಂದ್ರೆ ದೇ ಧೂಮಮ್ಮ ಸಂಭವ. ಇಲ್ಲಿ ಅಗ್ನಿಯನ್ನು ಹೋಗಿ ಸೇರಿದರೆ ಅಲ್ಲಿ ಧೂಮಲೋಕವನ್ನು ಹೋಗಿ ಸೇರ್ತಾರೆ. ಧೂಮಾಭಿಮಾನಿ ದೇವತೆ ಧೂಮಾಂತ ರಾತ್ರಿ ಅಲ್ಲಿದ್ದ ಇಲ್ಲಿ ಹಗಲಿನ ದೇವತೆಯನ್ನು ಹೋಗಿ ಸೇರಿದರೆ ಅಲ್ಲಿ ರಾತ್ರಿಯ ದೇವತೆಯನ್ನು ಹೋಗಿ ಸೇರುತ್ತೆ. ಅದು ಇದು ಬೆಳಕಿನ ಮಾರ್ಗ, ಅದು ಕತ್ತಲೆ ಮಾರ್ಗ. ಇಷ್ಟು ವ್ಯತ್ಯಾಸ. ಇಲ್ಲಿ ಇಲ್ಲಿ ಹೊಗೆ ತುಂಬಿದೆ, ರಾತ್ರಿಯ ದಾರಿಯಲ್ಲಿ ಹೋಗಿ ಕತ್ತಲು ದಾರಿಯಲ್ಲಿ ಹೋಗಿ. ಇದು ಬೆಳಕಿನ ದಾರಿ. ಒಂದು ವಿಶೇಷ ಏನಂತಂದ್ರೆ ಈ ಎಲ್ಲಾ ದಾರಿಗಳು ಒಳಗಿಂದೇ ಇವೆ. ಒಂದು ಜೀವ ದೇಹದಿಂದ ಹೊರಕ್ಕೆ ಹೋಗುವಾಗ ಅದು ಎರಡರ ಹೂವಾಗುತ್ತೆ. ಪುಣ್ಯ ಜೀವಿ ಆದರೆ ಅವನು ಸುಷುಮ್ನಾಡಿಯಿಂದ ಹೊರಕ್ಕೆ ಹೋಗುವಾಗ ತತ್ಪ್ರಕಾಶಿತತ್ವರ ಸುಷುಮ್ನಾಡಿಯಲ್ಲಿ ಪೂರ್ತಿ ಬೆಳಕು ತುಂಬಿರುತ್ತೆ. ಸದ್ರ ಇದು ಪೂರ್ತಿ ಬೆಳಕು ತುಂಬಿರುತ್ತೆ. ಬೇರೆ ಬೇರೆ ಮಾರ್ಗಗಳಲ್ಲಿ ಹೋಗ್ತಾರೆ, ಅಲ್ಲೆಲ್ಲ ಬೆಳಕಿರೋದಿಲ್ಲ. ಬ್ಲಾಕ್ ಟನೆಲ್ ನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಷ್ಟೋ ದೂರ ಅದು ಹೋಗುದು, ಬರೇ ಒಂದು ಈ ದೇಹದಿಂದ ಹೊರಗೆ ಹೋಗಬೇಕಾದ್ರೆ ಎಷ್ಟು ಅದರಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಅವಾಗುತ್ತೆ ಅಂದ್ರೆ ಬ್ಲಾಕ್ ಟನೆಲ್ ನಲ್ಲಿ ಹೋಗ್ತಾ ಇದ್ದಾನೆ, ಬ್ಲಾಕ್ ಟನೆಲ್ ನಲ್ಲಿ ಹೋಗ್ತಾ ಇದ್ದಾನೆ. ಎಷ್ಟು ಹೋದ್ರು ಹೊರಗಿನ ಬೆಟ್ಟು ಹೊರಗೆ ಹೊರಗೆ ಹೋಗಿ ಜಾಗ ನಿಲ್ತಾ ಇಲ್ಲ, ಆ ಟನೆಲ್ ಮುಗಿಯೋದಿಲ್ಲ. ಬ್ಲಾಕ್ ಟನೆಲ್ ನಲ್ಲಿ ಅದು ಬೆಳಕೆ ಇದ್ದಲ್ಲ, ಆ ಟನೆಲ್ ನಲ್ಲಿ ಹೋಗ್ತಾ ಇದ್ದಾನೆ ಅಂತಕ್ಕಂಥ ಅನುಭವ ಆಗುತ್ತೆ. ಅದು ಕತ್ತಲೆ ಇದ್ದಾರೆ. ಸೊ ಬೆಳಕಿನ ಮತ್ತು ಕತ್ತಲೆ ಅನುಭವ ದೇಹದೊಳಗೆ ಪ್ರಾರಂಭ ಹೋಗ್ತಾ ಮೊದಲು ಮುಸುಕು ಮಸುಕಾದ ಧೂಮ ಮಾರ್ಗ, ಅಲ್ಲಿಂದ ಕತ್ತಲು ತುಂಬಿದ ರಾತ್ರಿ ಮಾರ್ಗ, ಆ ದೇವತೆಗಳನ್ನು ಒಪ್ಪಿದ್ದಾರೆ. ರಾತ್ರಿ ಅಪರ ಪಕ್ಷ, ಅಲ್ಲಿಂದ ಅಪರ ಪಕ್ಷ ಮೊದಲು ಸೂರ್ಯಮಾನ ಪಕ್ಷ, ಆ ಸೂರ್ಯಮಾನ ಪಕ್ಷ ತುಂಬುವ ಪಕ್ಷ ಅಂದ್ರೆ ಶುಕ್ರ ಪಕ್ಷ, ಅದರ ಅಪರ ಪಕ್ಷ ಅಂದ್ರೆ ಕೃಷ್ಣ ಪಕ್ಷದ ಅಭಿಮಾನಿ ದೇವತೆಯನ್ನು ಸೇರ್ತಾರೆ. ರಾತ್ರಿಯಿಂದ ಕೃಷ್ಣ ಪಕ್ಷಕ್ಕೆ ಹೋದ ಆ ಸೂರ್ಯಮಾನ ಪಕ್ಷ ಯಾನ್ ಶಂ ದಕ್ಷಿಣ ಏ ದಿವಸ ಅನ್ನುತ್ತಾನು. ಆಮೇಲೆ ಅಲ್ಲಿಂದ ದಕ್ಷಿಣಾಯನದ ಆರು ದೇವತೆಗಳಿರ್ತಕ್ಕಂಥ ದಕ್ಷಿಣಾಯನದ ದೇವತೆ ಮತ್ತು ದಕ್ಷಿಣಾಯನದ ಆರು ಮಾತಾಭಿಮಾನಿ ದೇವತೆಗಳಿರ್ತಕ್ಕಂಥ ಹೋದ. ಇದಕ್ಕಿಂತ ಆಪೋಸಿಟ್ ಮಾರ್ಗ ಇದು, ಉತ್ತರದಲ್ಲಿ ಮಾರ್ಗ, ಅದು ದಕ್ಷಿಣ. ಅಲ್ಲಿ ಅಲ್ಲಿ ದಕ್ಷಿಣ ಧ್ರುವಕ್ಕೆ ಸಂಬಂಧಪಟ್ಟ ಅಲ್ಲಿ ಹೊಗೆ ಇದೆ, ಅಲ್ಲಿ ಕತ್ತಲೆ ಇದೆ, ಅಲ್ಲಿ ಕೃಷ್ಣ ಪಕ್ಷ ಇದೆ, ಅಲ್ಲಿ ದಕ್ಷಿಣಾಯನದ ದೇವತೆ. ಇಲ್ಲಿ ಬೆಳಕಿದೆ, ಇಲ್ಲಿ ಹಗಲಿದೆ, ಇಲ್ಲಿ ಶುಕ್ಲ ಪಕ್ಷ ಇದೆ, ಉತ್ತರಾಯಣದ ದೇವತೆ. ಎರಡು ಮಾರ್ಗಗಳು ಯಾರು ಷಡ್ ದಕ್ಷಿಣ ಏನಿ ದಕ್ಷಿಣಾಭಿಮುಖವಾಗಿ ಸೂರ್ಯನ ಹೋಗುವ ಆರು ತಿಂಗಳಿಗೆ ಸಂಬಂಧಪಟ್ಟ ದೇವತೆಗಳಿರ್ತಕ್ಕಂಥ ಅದು ದಕ್ಷಿಣದಲ್ಲಿ. ಇದನ್ನ ಎರಡನ್ನ ಪ್ರತಿನಿಧಿಸತಕ್ಕಂಥವೇ ದಕ್ಷಿಣ ಧ್ರುವ ಉತ್ತರದ್ದು. ಆದ್ರಿಂದಲೇ ಕಾರ್ಯಕರ್ಮಕ್ಕೆ ಸಂಬಂಧಪಟ್ಟದ್ದು ದಕ್ಷಿಣ ಧ್ರುವ, ನಿಷ್ಕಾಮ ಕರ್ಮಕ್ಕೆ ಸಂಬಂಧಪಟ್ಟದ್ದು ಉತ್ತರ. ಉತ್ತರ ಧ್ರುವ ಸೆಳೆತ ನಮ್ಮ ನಿಷ್ಕಾಮ ಕರ್ಮದ ಕಡೆಗೆ. ಹಾಗಾಗಿ ಅದು ಯಾವಾಗಲೂ ಯಾವುದಾದರೂ ಒಂದು ಪುಣ್ಯ ಕರ್ಮ ಜಪ ಅನುಷ್ಠಾನ ಮಾಡುವಾಗ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಅದು ಹೋಗಲಿ ಸಂಬಂಧ. ದಕ್ಷಿಣಕ್ಕೆ ಮುಖ ಮಾಡಿ ಕೊಟ್ಬಿಟ್ರೆ ಅದು ನಿವೃತ್ತಿ ಕಡೆ ತೊಗೊಂಡೋಗುವುದಿಲ್ಲ, ನಮ್ಮದು ವೇಸ್ಟ್ ಆಗುತ್ತೆ. ಅದಕ್ಕೆ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಮುಖ ಮಾಡಿ ಯಾವುದೇ ಅನುಷ್ಠಾನ ಮಾಡಬಾರದು. ದಕ್ಷಿಣಾಭಿಮುಖವಾಗಿ ಮಾಡಬಹುದಾದ ಏಕಮಾತ್ರ ಅನುಷ್ಠಾನ ಅಂದ್ರೆ ಊಟ. ಲಕ್ಷಣ ದೇವತೆ ಆಗ್ತಲೇ ಮತ್ತೆ ಎಲ್ಲಿಂದ ಮಾತೆ ಪಿತೃಲೋಕಂ ಅಲ್ಲಿಂದ ಪುರಾಧಿವೇಶನ ಸಮಸ್ತಾಧಿವಾರ ದೇವತೆ ಅಲ್ಲಿ ಸಿಗೋದೇ ಇಲ್ಲ ಮಾತಾ ಶರ್ಮಾತ ದಕ್ಷಿಣಾಯನದ ಅಧಿವಾರ ದೇವತೆಗಳಿಂದ ಪಿತೃಲೋಕಕ್ಕೆ ಯಾವ ಪಿತೃಗಳನ್ನ ನಾವು ನಾಂದಿ ಶ್ರಾದ್ದದಲ್ಲಿ ಮದುವೆಯ ಉಪನಯನ ಸ್ಥಾನದಲ್ಲಿ ಮಾಡತಕ್ಕಂಥ ನಾಂದಿ ಶ್ರಾದ್ದದಲ್ಲಿ ಮತ್ತು ಪಿತೃಶ್ರಾದ್ದದಲ್ಲಿ ಆರಾಧನೆ ಮಾಡ್ತೇವೋ ಆ ಪಿತೃದೇವತೆಗಳ ಲೋಕ ಅದರಿಂದ ಇದು ಪಿತೃಯ ದಕ್ಷಿಣದಲ್ಲಿ ಅದನ್ನು ಪಿತೃಕರ್ಮಗಳಿಗೆ ದಕ್ಷಿಣಾಭಿಮುಖವಾಗಿ ಪಿತೃ ಪ್ರಧಾನ ಮಾಡುವಂತಹದ್ದು ಆ ದೇವತೆಗಳ ದಿಕ್ಕ ಮಾತೆ ಪಿತೃಲೋಕ ಪಿತೃಲೋಕಕ್ಕೆ ಹೋದ ಮೇಲೆ ಅಲ್ಲಿಂದ ಮತ್ತೆ ಮೇಲೆ ಎಲ್ಲಿ ಹೋಗಬಹುದು ಪಿತೃಲೋಕಾದ ಆಕಾಶ ಅಲ್ಲಿಂದ ಗಣಪತಿಯ ಲೋಕಕ್ಕೆ ಹೋಗಿ ಆಕಾಶಾಭಿಮಾನಿ ಆಗಿರ್ತಕ್ಕಂಥ ವಿನಾಯಕರ ಲೋಕಕ್ಕೆ ಹೋಗಿ ಸೇರ್ತಾರೆ ಆಕಾಶ ಆಕಾಶದಿಂದ ಚಂದ್ರ ಚಂದ್ರಲೋಕಕ್ಕೆ ಹೋಗ್ತಾರೆ ಇದು ದಾರಿಯೇ ಬೇರೆ ಆ ದಾರಿ ಬೇರೆ ಎರಡು ಚಂದ್ರಲೋಕಕ್ಕೆ ಹೋಗುವ ದಾರಿಯೇ ಒಂದು ದಾರಿಯಲ್ಲಿ ಇವರಿಗೆ ಅಡ್ಮಿಷನ್ ಇದೆ ಆಕಾಶ ಚಂದ್ರ ಅವರು ಯಾರು ಏಷ ಸೋಮೋ ರಾಜ ಸೋಮಂ ರಾಜಾನಂ ಜುಗ್ವತಿ ಅಂತ ಹೇಳಿದರು ಶ್ರದ್ಧಾಂ ಜುಗ್ವತಿ ದತ್ಯಾಹುತೇ ಸೋಮೋ ರಾಜ ಭವತಿ ಅಂತ ಮೊದಲನೇ ಆಹುತಿ ಕೊಟ್ಟಾಗ ಸೋಮರಾಜನನ್ನು ಹೋಗಿ ಸೇರ್ತಾನೆ ಯಾರು ಸೋಮರಾಜ ಏಷಃ ಸೋಮೋ ಯಾರು ಚಂದ್ರನು ಅವರಲ್ಲೇ ಸೋಮರಾಜ ಅಂತ ನಾನು ಚಂದ್ರನ ಪಕ್ಕ ಹೋಗಿ ಸೇರ್ತಾನೆ ನಿವೃತ್ತಿ ಮತ್ತೆ ಬರಲಿ ಬರುವವರು ಈ ಸೋಮರಾಜನನ್ನು ಹೋಗಿ ಸೇರ್ತಾರೆ ಅಲ್ಲಿ ಸೋಮ ಅಂತ ಯಾಕೆ ಅಲ್ಲಿ ಬಳಸ್ತಾರೆ ಅಂತಂದ್ರೆ ಸೋಮರತೆಯ ಅಭಿಮಾನಿ ಇವರು ಸೋಮಯಾಗ ಮಾಡಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಸೋಮಯಾಗ ಮಾಡಿದ್ರು ಹಾಗಾಗಿ ಇವರಿಗೂ ಸೋಮನಿಗೂ ಸಂಬಂಧ ಆ ಚಂದ್ರ ಎಂಥವರು ಅಂತ ಒಂದು ವಿಶೇಷ ಹೇಳ್ತಾರೆ ಸೋ ಏಷ ಸೋಮೋ ರಾಜ ತತ್ ದೇವಾನಾಮನ್ನ ತಮ್ಮ ದೇವಾನ ಭಕ್ಷಯಂತಿ ಚಂದ್ರ ಯಾರು ಗೊತ್ತಾ ದೇವತೆಗಳ ಆಹಾರ ದೇವತೆಗಳನ್ನು ತಿಂತಾರೆ ಕತೆ ಹಾಗಾದ್ರೆ 15 ದಿವಸ ಅವ್ರು ತಿಂದ್ರೆ ನಮ್ಗೆ ಸಂಸದ ಚಂದ್ರ ಅವರು ಕಾಣುತ್ತೆ ಅಮಾವಾಸ್ಯ ದಿವಸ ಕೂಡ ತಿಂದ್ಬಿಡ್ತಾರೆ ದೇವತೆಗಳು ತಮ್ಮ ದೇವಾನ ಭಕ್ಷಯಂತಿ ತಮ್ಮ ದೇವಾನ ಮನ್ನ ಅದು ದೇವತೆಗಳ ಆಹಾರಪ್ಪ ಸೋಮರಾಜ ದೇವತೆಗಳು ತಿಂದ್ಬಿಡ್ತಾರೆ ಅವರನ್ನ ಅಂತ ಹೇಳ್ತಾರೆ ಪ್ರವಾಹನ ದೈವರಿ ಯಾವುದು ದೇವತೆಗಳನ್ನ ತನ್ನ ದೇವಾನ ಮನ್ನ ಸೋಮನಿಂದ ಅಭಿಮನ್ಯಮಾನವಾದ ಸೋಮರತೆಯಿಂದ ಏನು ಸೋಮರಸ ತೆಗಿತೇವೆ ಅದು ದೇವತೆಗಳ ಆಹಾರ ನಾವು ಅದನ್ನು ದೇವತೆಗಳಿಗೆ ಸೋಮಯಾಗದಲ್ಲಿ ಅರ್ಪಿಸ್ತೇವೆ ಈ ಸೋಮರ ಇವನು ಚಂದ್ರನ ನೇರ ಸಂಬಂಧ ಇರತಕ್ಕಂತಹ ಒಂದು ರಥೆ ಉಂಟಲ್ಲ ಸೋಮರತೆ ಆ ಸೋಮರತೆ ಯಜ್ಞದಲ್ಲಿ ಬಹಳ ಮುಖ್ಯವಾಗಿರತಕ್ಕಂತಹ ಒಂದು ರಸ ಅದರ ರಸವನ್ನ ದೇವತೆಗಳ ಸೋಮಂ ಬಿಬೇತ್ ನಸುರಾಂ ಬಿಬೇತ್ ವೇದದಲ್ಲಿ ಬರ್ತಕ್ಕಂಥ ಸೋಮರಸವನ್ನು ಕುಡಿಬೇಕು ಸುರಾರಸವನ್ನು ಕುಡಿಬಾರದು ಅದು ಹೊಟ್ಟೆ ಇರ್ತಾರೆ ಸೋಮ ಕುಡಿ ಸುರೇ ಕುಡಿಬೇಕ ಸೋಮಂ ಬಿಬೇತ್ ನಸುರಾಂ ಸಾಮಾನ್ಯವಾಗಿ ಸೋಮರಸದಲ್ಲಿ ಕೂಡ ಕಿಂಚಿತ್ತಾಗಿ ಮದ್ಯದ ಆಲ್ಕೋಹಾಲಿಕ್ ಕಂಟೆಂಟ್ ಇದೆ ಆದ್ರಿಂದ ಕೆಲವರು ಸೋಮರಸ ಅಂತಂದ್ರೆ ಮತ್ತೆ ಹಿಂದಿನ ಕಾಲದಲ್ಲಿ ನಮಗೆ ಆಲ್ಕೋಹಾಲ್ ಈಗ ನಮ್ ಲೇಟೆಸ್ಟ್ ಡ್ರಿಂಕ್ಸ್ ಗೊತ್ತಿರಲಿಲ್ಲ ಅದಕ್ಕೆ ಸೋಮರಸ ಕುಡಿತಿದ್ರು ಅಂತ ಹೇಳ್ತಾರೆ ಆಲ್ಕೋಹಾಲಿಕ್ ಕಂಟೆಂಟ್ ಇದ್ದದ್ದೆಲ್ಲವೂ ನಿಷಿದ್ಧ ಅಲ್ಲ ನಮ್ಮ ಆಯುರ್ವೇದದ ಎಲ್ಲಾ ಔಷಧಗಳಲ್ಲೇ 8% ಆಲ್ಕೋಹಾಲ್ ಎಷ್ಟು ಆಲ್ಕೋಹಾಲ್ ಇದ್ರೆ ನಮ್ಮ ಬುದ್ಧಿಯ ಸ್ವಾಧೀನ ತಪ್ಪುತ್ತು ಅಷ್ಟು ಆಲ್ಕೋಹಾಲಿ ಕಂಟೆಂಟ್ ಇರೋದು ಮಾತ್ರ ದೋಷವಾಗಿ ಆಲ್ಕೋಹಾಲೇ ಒಂದು ನಿಷಿದ್ಧ ವಸ್ತು ಅದರಿಂದ ಸೋಮರಸ ಅದು ಏನು ಮಾಡುತ್ತೆ ಅಂದ್ರೆ ಬಹಳ ಅಂದ್ರೆ ಏನು ಮಾಡುತ್ತೆ ಅದು ಸ್ಟಿಮ್ಯುಲೆಂಟ್ ಸಾಮಾನ್ಯ ಈಗ ನಮ್ಮ ಲೌಕಿಕ ದೃಷ್ಟಿ ಅಂತ ಕೊಟ್ರೆ ತುಂಬಾ